ಏನಂತಂತಂದ್ರೆ ನಿಮಗೆ ನಿಮ್ಮ ಜಮೀನಿಗೆ ಬಂದು ಅವರು ಕಂಪನಿಯವರು ಮತ್ತೆ ನಮ್ಮ ತೋಟಗಾರಿಕೆ ಇಲಾಖೆಯ ಅಧಿಕಾರಿಗಳು ಅಥವಾ ಕೃಷಿ ಇಲಾಖೆ ಅಧಿಕಾರಿಗಳು ಬಂದು ಅದನ್ನ ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿ ಒಂದು ಎಸ್ಟಿಮೇಟ್ ಅನ್ನ ಕೊಡ್ತಾರೆ. ಆ ಎಸ್ಟಿಮೇಟ್ ನಲ್ಲಿ ಏನೇನೆಲ್ಲ ಐಟಮ್ನ ಹಾಕ್ತಿವಿ ಅಂತಕ್ಕಂಥದ್ದನ್ನ ನಿಮಗೆ ತಿಳಿಸಿಕೊಟ್ಟಿರ್ತಾರೆ. ಅಷ್ಟು ಐಟಮ್ಗಳಿಗೆ ಮಾತ್ರ ತಗಲ್ತಕ್ಕಂತಹ 10% ದುಡ್ಡನ್ನ ಕಟ್ಸ್ಕೊತಾರೆ. ಸರ್ ಇಲ್ಲ ಇಲ್ಲ, ಆ ತರ ಏನು ಮಾಡಲಿಲ್ಲ. ಮಾಮೂಲಿ ಕೃಷಿ ಇಲಾಖೆಗೆ ಅದಕ್ಕಾಗುವಂತ ಕಬ್ಬಿಗೆ ಏನ್ ಬೇಕಾದ್ರೆ ತಗೊಂಡ್ರು. ಸಣ್ಣ ಹಿಡುವಳಿ ಪತ್ರ ಮತ್ತೆ ಕೊಳವೆ ಬಾವಿ ಪತ್ರ ಮತ್ತೆ ಇನ್ನೊಂದು ಇದಾವ್ರಲ್ಲ ಅದೊಂದು ಕೊಡುವ ಆ ಪಾಸ್ಬುಕ್ ಜೆರಾಕ್ಸ್ ಫೋಟೋ ತಗೊಂಡ್ರು. ಕಟ್ಟಿಸ್ಕೊಂಡು ಒಂದು ವಾರ ಬಿಟ್ಕೊಟ್ಟೆ ಇದು ಮಾಮೂಲಿ ಇದು ನ್ಯಾಟ್ರಲ್ ಕೊಟ್ರು 3000 meter ಒಂದು ಎಕರೆಗೆ. ಮತ್ತೆ ರಿಂಚ್ ಮತ್ತೆ ಪಿಲ್ಟ್ರು ಅಷ್ಟೇ. ಅಷ್ಟೇ ಅಷ್ಟೇ ಅಷ್ಟೇ ಬರ್ತಕ್ಕಂಥದ್ದು ಅಷ್ಟೇ ಬರ್ತಕ್ಕಂಥದ್ದು. ಅದನ್ನ ಅಂದ್ರೆ ಫೀಲ್ಡ್ ನಲ್ಲಿ ಡಿಸೈನ್ ಮಾಡಿ ಲೇಔಟ್ ಮಾಡ್ತಕ್ಕಂಥದ್ದು ಅಂದ್ರೆ ನೀವೆಲ್ಲ ಕೆಲಸ ಮಾಡ್ಕೊಡ್ಬೇಕು, ಅವರು ಬಂದು ಲೇಔಟ್ ಮಾಡ್ತಕ್ಕಂಥ ಕೆಲಸವನ್ನ ಅದ್ ಮಾಡ್ತಾರೆ. ಅದ್ರಲ್ಲಿ 10% ದುಡ್ಡು ಮಾತ್ರ ಕಟ್ಸ್ಕೋತಾರೆ. ನೇರವಾಗಿ ಕೃಷಿ ಇಲಾಖೆಯಿಂದನೇ ಕೊಡೋದು. ನೀವು ನೀವು ಯಾವುದೇ ಕಂಪ್ನಿ ಏನಾಗ್ತದೆ ಗೊತ್ತಾ, ನಾನು ರೈತ ಬಾಂಧವರಲ್ಲಿ ಕೇಳ್ಕೊಳೋದು ಏನಂತಂದ್ರೆ, ಯಾರೋ ಹತ್ತಿರದ ಡೀಲರ್ ಇದಾರೆ ಅಂತಂದು ಡೈರೆಕ್ಟ್ ಡೀಲರ್ ಹತ್ರ ಹೋಗಿ ಸಂಪರ್ಕ ಮಾಡಿ ಅವ್ರು ಹೇಳ್ದಂಗೆ ನಡ್ಕೋಬಾರ್ದು. ದಯಮಾಡಿ ಹತ್ತಿರದ ಹೋಬಳಿ ಕೇಂದ್ರ ಇರ್ತದೆ, ಹೋಬಳಿಗೆ ಹೋಗಿ ಅರ್ಜಿಯನ್ನ ಕೊಡಿ. ಅರ್ಜಿಯನ್ನ ಕೊಟ್ಟು ಅಲ್ಲಿ ಅವ್ರು ಹೇಳ್ತಾರೆ, ಗೈಡ್ ಮಾಡ್ತಾರೆ ನಿಮ್ಗೆ. ಮತ್ತೆ ನಿಮ್ಮ ನಿಮ್ಮ ತಾಕನ್ನ ಬಂದು ಪರಿಶೀಲನೆ ಮಾಡ್ತಾರೆ. ಅವ್ರೇನಾದ್ರೂ ಹೆಚ್ಚಿಗೆ ಕಟ್ಸ್ಕೊಂಡಿದ್ರೆ ಅಮೌಂಟ್ ಅಂತಂತಂದ್ರೆ 100% ಅವ್ರ ವಿರುದ್ಧ ನಾವು ಇಲಾಖೆಯಿಂದ ಕ್ರಮ ವಹಿಸಲಿಕ್ಕೆ ನಮ್ಗೆ ಅಧಿಕಾರ ಇರ್ತದೆ. ನಿಮ್ ಬೇಕಾದ ಕಂಪ್ನಿಗೆ ನೀವು ಆಯ್ಕೆ ಮಾಡ್ಕೋಬಹುದು, ಆ ಸ್ವತಂತ್ರ ಇದೆ. ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ಕರೆ, ಸೂಕ್ಷ್ಮ ನೀರಾವರಿ ಯೋಜನೆ ಹಲೋ ಕೃಷಿರಂಗ ನೇರ ಪ್ರಸಾರ ಕಾರ್ಯಕ್ರಮದ ವಿಷಯ. ಹೆಸರೇಳಿ ಸರ್, ಎಲ್ಲಿಂದ ಹೆಸರೇಳಿ, ಎಲ್ಲಿಂದ? ಮೈಸೂರು ಜಿಲ್ಲೆ ನಂಜನಗೂಡು ತಾಲೂಕು ಕಸಬಾ ಹೋಬಳಿ ಸೂರಳಿಯಿಂದ ಸುಬ್ಬಣ್ಣ ಅಂತ. ಹಾ ಕೇಳಿ ಸುಬ್ಬಣ್ಣ ಅವರೇ. ನಮಗೆ ಟ್ರಿಪ್ಗಾಗ್ಲಿ ಮತ್ತೆ ಹನಿ ನೀರಾವರಿಗಾಗ್ಲಿ ತಗೊಂಡಾಗ ಅದು ಎಷ್ಟು ವರ್ಷ ಬಾಳ್ಕೆ ಬರುತ್ತಾ, ಮತ್ತೆ ಎಷ್ಟು ವರ್ಷ ಹೋದಾಗ ದುರಸ್ತಿ ಆದಾಗ ಅದನ್ನ ಪುನಃ ತಗಬಹುದು ಅಂತ ಏನಾದ್ರು ಇದೆಯಾ ಅಂತ? ಈಗ ನೋಡಿ, ಈ ಕೇಂದ್ರ ಸರ್ಕಾರದ ಮಾರ್ಗಸೂಚಿ ಪ್ರಕಾರ ನಾವು 7 ವರ್ಷಕ್ಕೊಮ್ಮೆ ಕೊಡಬೇಕಾಗ್ತದೆ. ಆದ್ರೆ ಕ್ಷೇತ್ರದಲ್ಲಿ ಬಂದಾಗ ಏನಾಗ್ತದೆ, ಅದನ್ನ ನಾವು ಪೈಪ್ ಅನ್ನ ತೆಗೆದುಕೊಂಡಿರ್ತೀವಿ, ಪೈಪ್ ಅನ್ನ ಬಿಸಿಲಿನಲ್ಲಿ ಸುಮಾರಷ್ಟು ದಿನ ಹಾಗೆ ಬಿಟ್ಬಿಟ್ಟಿರ್ತೀವಿ, ಅದು ಬಿಸಿಲಲ್ಲೇ ಒಣಗ್ತಾ ಇರ್ತದೆ ಅಂತ ಅಂದಾಗ ಯೂಸ್ವಲಿ ಏನಾಗ್ತದೆ, 4-5 ವರ್ಷಕ್ಕೆ ಹೋಗ್ತಕ್ಕಂಥ ಚಾನ್ಸಸ್ ಇರ್ತದೆ. ಹಾಗಾಗಿ ರೈತರು ಯಾವಾಗ ಬಳಕೆ ಮಾಡೋದಿಲ್ಲ ಆ ಸಂದರ್ಭದಲ್ಲಿ ಮನೆಯಲ್ಲಿ ನೆರಳಿನಲ್ಲಿ ಇಟ್ಟಾಗ ಅದು ದೀರ್ಘವಾದ ಬಾಳಿಕೆ ಬರ್ತದೆ. 7 ವರ್ಷಕ್ಕೊಮ್ಮೆ ನಾವು ಕೊಡ್ತಕ್ಕಂಥದ್ದು, 7 ವರ್ಷಕ್ಕೊಮ್ಮೆ ಕೊಡ್ತೇವೆ. ಇದಕ್ಕೆ ಹನಿ ನೀರಾವರಿ ಎಲ್ಲದಕ್ಕೂ 7 ವರ್ಷಕ್ಕೊಮ್ಮೆ? 7 ವರ್ಷನಾ? ಹೌದು. ನಾವು 10-12 ವರ್ಷ ಆಗಿದೆ ತಗೊಂಡು. ಓಕೆ, ಈಗ ಒಂದ್ ಸ್ವಲ್ಪ ಇದಾಗೋಗದ, ಶಿಕಸ್ತಾಗ ಹೋಗದ. ಓಕೆ, ಯಾವ ಯಾವ ಯಾವ ಬೆಳೆಗೆ ಅದನ್ನ ಉಪಯೋಗಿಸ್ತಾ ಇರೋದು ನೀವು? ನಾವು ಇದು ಸರ್ ತೋಟಗಾರಿಕೆ ಮತ್ತೆ ತರಕಾರಿ. ತರಕಾರಿಗಾದ್ರೆ ನೀವು ತೋಟಗಾರಿಕೆ ಇಲಾಖೆಯನ್ನ ಸಂಪರ್ಕ ಮಾಡಿ ಅಲ್ಲಿ ಅವರು ನಿಮ್ಗೆ ಆ ಸಹಾಯಧನವನ್ನು ಒದಗಿಸಿಕೊಡ್ಲಿಕ್ಕೆ ಕ್ರಮವನ್ನು ವಹಿಸ್ತಾರೆ. ಇನ್ನೊಂದು, ಡಾಕ್ಟರ್ ಯೋಗೀಶ್ ಅವರೇ, ಈಗ ಸೂಕ್ಷ್ಮ ನೀರಾವರಿ ಯೋಜನೆಯಲ್ಲಿ ಬರುವಂತಹ ಕಾರ್ಯಕ್ರಮಗಳು ಯಾವ್ಯಾವು? ಈಗ ಸೂಕ್ಷ್ಮ ನೀರಾವರಿ ಕಾರ್ಯಕ್ರಮಗಳನ್ನ ಕರ್ನಾಟಕ ರಾಜ್ಯದಲ್ಲಿ 3-4 ಯೋಜನೆಗಳಲ್ಲಿ ನಾವು ಅನುಷ್ಠಾನ ಮಾಡ್ತೇವೆ. ಒಂದನೇದು ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಲ್ಲಿ 90% ಸಹಾಯಧನವನ್ನು ಕೊಡ್ತೇವೆ. ಹಾಗೆ ಕೇಂದ್ರ ವಲಯದ ಅಟಲ್ ಭುಜಲ್ ಯೋಜನೆ ಅಂದ್ರೆ ರಾಜ್ಯ ಸರ್ಕಾರದಲ್ಲಿ ಏನು ಕಾಂಟ್ರಿಬ್ಯೂಷನ್ ಇರೋದಿಲ್ಲ, 90% ಸಹಾಯಧನವನ್ನು ಕೊಡ್ತೇವೆ. ಅದಲ್ಲದೇ ರಾಷ್ಟ್ರೀಯ ಆಹಾರ ಭದ್ರತೆ ಯೋಜನೆಯಲ್ಲಿನೂ ಸಹಿತ ಕೊಡ್ಲಿಕ್ಕೆ ಕಾರ್ಯಕ್ರಮ ಇದೆ. ಇಲ್ಲೇ ಸಾಕಷ್ಟು ಇರೋದ್ರಿಂದ ನಾವು ಅದರಲ್ಲೇ ಕೊಡ್ತೇವೆ. ಅದಲ್ಲದೇ ಪ್ರಮುಖವಾಗಿ ಕೃಷಿ ಭಾಗ್ಯ, ಯಾರ್ಯಾರು ಕೃಷಿ ಹೊಂಡಗಳನ್ನ ಕೃಷಿ ಭಾಗ್ಯ ಯೋಜನೆಯಡಿ ಮಾಡ್ಕೋತಾರೆ ಅವ್ರಿಗೂ ಸಹಿತ ಈ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆಯಲ್ಲಿ ನಾವು ಅವರಿಗೆ ಈ ಈ ಈ ಹನಿ ನೀರಾವರಿ ಅಥವಾ ತುಂತುರು ನೀರಾವರಿಯನ್ನು ಅಳವಡಿಕೆ ಮಾಡ್ಕೊಳ್ಳಿಕ್ಕೆ ಸಹಾಯಧನ ನೀಡ್ತೀವಿ. ಹೆಸರೇಳಿ ಸರ್, ಎಲ್ಲಿಂದ? ಹಲೋ ಕೃಷಿ ರಂಗ. ಹಲೋ ನಮಸ್ತೆ ಸರ್. ನಮಸ್ಕಾರ, ಹೆಸರೇಳಿ, ಎಲ್ಲಿಂದ? ಹೊನ್ನೂರಲ್ಲಿ ಸರ್, ಮಂತಾಪುರ ಅಂತ, ಜಗಳೂರು ತಾಲೂಕು ದಾವಣಗೆರೆ ಜಿಲ್ಲೆಯಿಂದ. ಕೇಳಿ ಹೊನ್ನೂರಲ್ಲಿ ಅವರೇ. ಸರ್ ಈಗ ತುಂತುರು ನೀರಾವರಿ ಹನಿ ನೀರಾವರಿ ಅದು ಹೇಳಿದ್ರಲ್ಲ ಸರ್. ಹೌದು. ಇದಕ್ಕೆ ದಾಖಲಾತಿಗಳು ಏನೇನ್ ಬೇಕಾಗ ಹೇಳ್ತಾರೆ?

ಮಾಯದಂತ ಮಳೆ ಬಂತಣ್ಣ ಮದುಗಾದ ಕೆರೆಗೆ ಮದುಗಾದ ಕೆರೆಗೆ ಮದುಗಾದ ಕೆರೆಗೆ ಅಂಗೈನಷ್ಟು ಮೋಡವಾಗಿ ಭೂಮಿ ತುಕದ ಗಾಳಿ ಬಿಸಿ ಅಂಗೈನಷ್ಟು ಮೋಡವಾಗಿ ಭೂಮಿ ತುಕದ ಗಾಳಿ ಬಿಸಿ ಗುಡುಗಿ ಗೂಡಾಗಿ ಜಳ ಜಳ ಗಂಗವ್ವ ತಾಯಿ ಗುಡುಗಿ ಗೂಡಾಗಿ ಜಳ ಜಳ ಮಾಯದಂತ ಮಳೆ ಬಂತಣ್ಣ ಮದುಗಾದ ಕೆರೆಗೆ ಮದುಗಾದ ಕೆರೆಗೆ ಮಾಯದಂತ ಮಳೆ ಬಂದು ಮದುಗನೂರ ಕೆರೆ ತುಂಬಿ ಮಾಯದಂತ ಮಳೆ ಬಂದು ಮದುಗನೂರ ಕೆರೆ ತುಂಬಿ ಮಾಯದಂತ ಮಳೆ ಬಂದು ಮದುಗನೂರ ಕೆರೆ ತುಂಬಿ ಹಳ್ಳ ಕೊಳ್ಳದ ನೀರು ಬರೆಂದ ಮಾಯದಂತ ಮಳೆ ಬಂತಣ್ಣ ಮದುಗಾದ ಕೆರೆಗೆ ಮದುಗಾದ ಕೆರೆಗೆ ಅಣ್ಣನ ಹಳ್ಳಿ ಅಣ್ಣೇ ಗೌಡ ಮದುಗನೂರ ಮಲ್ಲೇಗೌಡ ಅಣ್ಣನ ಹಳ್ಳಿ ಅಣ್ಣೇ ಗೌಡ ಮದುಗನೂರ ಮಲ್ಲೇಗೌಡ ಅಣ್ಣನ ಹಳ್ಳಿ ಅಣ್ಣೇ ಗೌಡ ಮದುಗನೂರ ಮಲ್ಲೇಗೌಡ ಕೊಡಡಿವಾಗಿ ಸುದ್ದಿಯ ತಿಳಿಸಯ್ಯ ಮಾಯದಂತ ಮಳೆ ಬಂತಣ್ಣ ಮದುಗಾದ ಕೆರೆಗೆ ಮದುಗಾದ ಕೆರೆಗೆ ಆರು ಸಾವಿರ ಕುರಿಗಳ ತರಿಸಿ ಮೂರು ಸಾವಿರ ಕುಡುಗೋಲು ತರಿಸಿ ಆರು ಸಾವಿರ ಕುರಿಗಳ ತರಿಸಿ ಮೂರು ಸಾವಿರ ಕುಡುಗೋಲು ತರಿಸಿ ಕಲ್ಲು ಕಲ್ಲಿಗೆ ಆರವ ಕೊಡ್ತಯ್ಯೋ ಮಾಯದಂತ ಮಳೆ ಬತ್ತಣ್ಣ ಮದುಗಾದ ಕೆರೆಗೆ ಮದುಗಾದ ಕೆರೆಗೆ ಒಂದು ಬಂಡಿ ತಂಬಿಟ್ಟು ಮಾಡಿಸಿ ಒಂದು ಬಂಡಿ ತಿಳಿ ಮಾಡಿಸಿ ಒಂದು ಬಂಡಿ ಕುಂಕುಮ ತರಿಸಿ ಒಂದು ಬಂಡಿ ಬಿಳಿಯ ತರಿಸಿ ಒಂದು ಬಂಡಿ ಕುಂಕುಮ ತರಿಸಿ ಒಂದು ಬಂಡಿ ಬಿಳಿಯ ತರಿಸಿ ಹೆಜ್ಜೆ ಹೆಜ್ಜೆಗೆ ಪೂಜೆಯ ಮಾಡಿಸಯ್ಯ ಮಾಯದಂತ ಮಳೆ ಬಂತಣ್ಣ ಮದುಗಾದ ಕೆರೆಗೆ ಮದುಗಾದ ಕೆರೆಗೆ ಕಡೆಯಿಂದ ಮಿಂಚಿನ ಸುಳಿಯಿಂದ ತಕತಯ್ಯ ಕುಣಿಯೂತ ಕೊಳೆಯನು ತೊಳೆಯೂತ ಮೋಡಾದ ಕಡೆಯಿಂದ ಮಿಂಚಿನ ಸುಳಿಯಿಂದ ತಕತಯ್ಯ ಕುಣಿಯೂತ ಕೊಳೆಯನು ತೊಳೆಯೂತ ಬರುತ್ತಾಳೆ ಬರುತ್ತಾಳೆ ಬರುತ್ತಾಳೆ ಬರುತ್ತಾಳೆ ಬರುತ್ತಾಳೆ ಬರುತ್ತಾಳೆ ಬರುತ್ತಾ ಬರುತ್ತಾಳೆ ಬರುತ್ತಾಳೆ ಬರುತ್ತಾಳೆ ಬರುತ್ತಾಳೆ ಮಾಯದಂತ ಮಳೆ ಬಂತಣ್ಣ ಮದುಗಾದ ಕೆರೆಗೆ ಮದುಗಾದ ಕೆರೆಗೆ ಮದುಗಾದ ಕೆರೆಗೆ ಮಾಯದಂತ ಮಳೆ ಬಂತಣ್ಣ ಮದುಗಾದ ಕೆರೆಗೆ ಮದುಗಾದ ಕೆರೆಗೆ ಮದುಗಾದ ಕೆರೆಗೆ ಮದುಗಾದ ಕೆರೆಗೆ ಮದುಗಾದ ಕೆರೆಗೆ ಮದುಗಾದ ಕೆರೆಗೆ ಮದುಗಾದ ಕೆರೆಗೆ ಮದುಗಾದ ಕೆರೆಗೆ ಮದುಗಾದ ಕೆರೆಗೆ ಮಧುಗಾದ ಕೆರೆಗೆ ಮಧುಗಾದ ಕೆರೆಗೆ. ಹಾಡಿದ್ದಾರೆ ಬೆಂಗಳೂರು ಲತಾರವರು. ಅಲ್ಲೆರಡು ಕಾಳಿಂಗ ಹೆಡೆಯಾಡಿ ಮರೆಯಾದು ಮೊಗ್ಗೆ ಮಾತಾಡು ಮಲ್ಲಿಗೆ ಸಂಪಿಗೆ ಶಾವಂತಿಗೆ ಹೂವೆ ಮಾತಾಡು ಮಲ್ಲಿಗೆ.